ಒಣಹವೆ ದಾಖಲಾಗಿದೆ. ಕಲಬುರಗಿಯಲ್ಲಿ 40.6 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗಮನಾರ್ಹ ರೀತಿಯ ಬದಲಾವಣೆ ಇಲ್ಲ, ಒಣಹವೆ ನಿರೀಕ್ಷಿತ. ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ, ಗರಿಷ್ಠ 35, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ ನಾಳೆ ಅಧಿಸೂಚನೆ, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗೆ ಚಾಲನೆ. ಮತದಾನ ಪ್ರಮಾಣ ಹೆಚ್ಚಿಸಲು ರಾಜ್ಯದೆಲ್ಲೆಡೆ ಜಾಗೃತಿ ಕಾರ್ಯಕ್ರಮ, ಉಪ ಮುಖ್ಯ ಚುನಾವಣಾ ಆಯುಕ್ತರಿಂದ ಪರಿಶೀಲನೆ. ಮಾಧ್ಯಮದವರಿಗೆ ಅಂಚೆ ಮತಪತ್ರ ಮೂಲಕ ಮತದಾನ ಸೌಲಭ್ಯ. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ನೈರುತ್ಯ ರೈಲ್ವೆ ಸರಕು ಸಾಗಣೆ ಆದಾಯದಲ್ಲಿ ಹೊಸ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲು ಮಡಿತ ವಿಷಯ ಬೆಳೆ ಸಾಲದ ಬಗ್ಗೆ ಮಾಹಿತಿ. ಭಾಗವಹಿಸುತ್ತಾರೆ ಡಾ ಧನಂಜಯ ಸ್ವಾಮಿ ಪಿಎಸ್, ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆ. ನಂತರ ಬೆಳೆಗಳಿಗೆ ಬೇಸಿಗೆ ಕಾಲದಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕೀಟಗಳು ಮತ್ತು ರೋಗಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾ ಟಿಜಿ ಅವಿನಾಶ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6 डिजिट अल्फा न्यूमेरिक HUID कोड देखकर ही खरीदारी करें. उपभोक्ता मामले विभाग, भारत सरकार. ಕಾರ್ಯಕ್ರಮ ನೇಗಿಲ ಮಿಡಿತ. ಸೊ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಸೊ ನನ್ನ ಹೆಸರು ಡಾಕ್ಟರ್ PS ಧನಂಜಯ ಸ್ವಾಮಿ. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕೃಷಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸೊ ಇಂದಿನ ಈ ಸಂಚಿಕೆಯಲ್ಲಿ ಬೆಳೆ ಸಾಲದ ಬಗ್ಗೆ ಮಾಹಿತಿಯನ್ನು ಕೊಡಲು ನಾವು ಈ ಕಾರ್ಯಕ್ರಮದಲ್ಲಿದ್ದೇವೆ. ಸೊ ಬೆಳೆ ಸಾಲ ಅಂತ ಹೇಳಿದಾಗ ದೇಶದಲ್ಲಿ ರೈತರುಗಳನ್ನು ಇಳುವಳಿ ಆಧಾರದ ಮೇಲೆ ವಿಂಗಡಿಸಿದ್ದೇ ಆದಲ್ಲಿ ರೈತರು 2.5 ಎಕರೆಗಿಂತ ಕಡಿಮೆ ಇರುವಂತಹ ರೈತರೇ ನಮ್ಮ ದೇಶದಲ್ಲಿ ಅಧಿಕವಾಗಿ ಕಂಡಿರು ಬಂದಿರುತ್ತಾರೆ. ಸರಿಸುಮಾರು 88% ನಮ್ಮ ಭಾರತದಲ್ಲಿ ಸಣ್ಣ ರೈತರುಗಳು ಕಂಡು ಬರುತ್ತಾರೆ. ಅತಿ ಅಥವಾ ಸಣ್ಣ ರೈತರು ಅಂತ ಹೇಳಿದ್ರೆ ಅವರ ಹಿಡುವಳಿಯು 2.5 ಎಕರೆಗಳಿಗಿಂತ ಕಡಿಮೆ ಇದೆ. ಇಂತಹ ಒಂದು ಚಿಕ್ಕ ಪ್ರದೇಶದಲ್ಲಿ ಅವರು ಯಾವುದೇ ಬೆಳೆಯನ್ನು ಬೆಳೆದಿದ್ದೇ ಆದಲ್ಲಿ ಆ ಬೆಳೆಯಿಂದ ಬರುವಂತಹ ಉತ್ಪನ್ನದಿಂದ ಅವರಿಗೆ ದೊರಕುವಂತಹ ಆದಾಯವು ಕಡಿಮೆಯಾಗಿರುತ್ತೆ. ಅಂತಹ ಕಡಿಮೆ ಆದಾಯದಿಂದ ಅವರ ಜೀವನವನ್ನು ನಡೆಸುವುದಾಗಲಿ ಅಥವಾ ಮುಂದಿನ ಬೆಳೆಯನ್ನು ಬೇಸಾಯ ಮಾಡಿದುವುದಾಗಲಿ ತುಂಬಾ ಕಷ್ಟಕರವಾಗಿರುತ್ತದೆ. ಆ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಹೆಚ್ಚಿನ ರೈತರುಗಳು ಬೇರೆ ಒಂದು ಸಂಘ ಸಂಸ್ಥೆಗಳಿಂದ ಸಾಲವನ್ನು ತೆಗೆದುಕೊಂಡು ಹಣವನ್ನು ತಮ್ಮ ಬೇಸಾಯದಲ್ಲಿ ಹೂಡಿಕೆ ಮಾಡಿರುತ್ತಾರೆ. ಸೊ ಇದರಿಂದ ಅತಿ ಹೆಚ್ಚಿನವಾಗಿ ನೀವು ಸಂಘ ಸಂಸ್ಥೆಗಳು ಅಂತ ನಾನು ಹೇಳಿದಾಗ ಮುಖ್ಯವಾಗಿ 3 ಸಂಘ ಸಂಸ್ಥೆಗಳಿವೆ ನಮ್ಮ ಭಾರತದಲ್ಲಿ. ಆ ಸಂಘ ಸಂಸ್ಥೆಗಳು ರೈತರಿಗೆ ಬೆಳೆ ಸಾಲವನ್ನು ನೀಡುತ್ತದೆ. ಮೊದಲನೇದಾಗಿ ವಾಣಿಜ್ಯ ಬ್ಯಾಂಕುಗಳು, ಎರಡನೇದಾಗಿ ಗ್ರಾಮೀಣ ಬ್ಯಾಂಕುಗಳು, ಮೂರನೆಯದಾಗಿ ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘ ಅಂತ ನಮ್ಮ ಭಾರತ ದೇಶದಲ್ಲಿ ಇದೆ. ಈ 3 ಸಂಸ್ಥೆಗಳು ಬೆಳೆ ಸಾಲವನ್ನು ಅವರು ಒದಗಿಸುವ ರೀತಿ ಮತ್ತೆ ಅವರು ಕೇಳುವಂತಹ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ನೋಡೋದೇ ಆದ್ರೆ ಮುಖ್ಯವಾಗಿ ವಾಣಿಜ್ಯ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಿಮಗೆ ಬೇಕಾಗಿರುವಂತಹ ಬೆಳೆ ಸಾಲದ ಒಂದು ಮೊತ್ತ ಅಧಿಕವಾಗಿ ಸಿಕ್ಕಿದರೂ ಕೂಡ ನೀವು ಆ ಸಾಲಕ್ಕೆ ಭರಿಸಬೇಕಾದಂತಹ ಬಡ್ಡಿ ದರವು ಅಧಿಕವಾಗಿರುತ್ತದೆ. ಅದೇ ರೀತಿ ನೀವು ಏನಾದರೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಿಮಗೆ ಬೆಳೆ ಸಾಲದ ಒಂದು ಮೊತ್ತ ಕಡಿಮೆ ಇದ್ರೂ ಕೂಡ ನೀವು ಆ ಸಾಲಕ್ಕೆ ಭರಿಸಬೇಕಾಗಿರುವಂತಹ ಒಂದು ಬಡ್ಡಿ ದರವು ಬಹಳ ಕಡಿಮೆಯಾಗಿರುತ್ತದೆ. ಸೊ ಇಂದಿನ ದಿನಗಳಲ್ಲಿ ನೀವು ಕೃಷಿ ಸಹಕಾರ ಸಂಘದಿಂದ ನೀವೇನಾದರೂ ಬೆಳೆ ಸಾಲವನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಆ ಸಂಘದಲ್ಲಿ ನಿಮಗೆ ಸೊನ್ನೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತಿದೆ. ಸೊ ಈ ಒಂದು ಮಾಹಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾನಾದರೂ ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ಪ್ರೋತ್ಸಾಹ ಮಾಡೋದೇನಂತ ಹೇಳಿದ್ರೆ, ನಾನು ಹೇಳಿದಾಗೆ ವಾಣಿಜ್ಯ ಬ್ಯಾಂಕು ಗ್ರಾಮೀಣ ಬ್ಯಾಂಕ್ ಇರ್ತವೆ. ಹೆಚ್ಚಿನ ಭಾಗಿ ನೀವು ಈ ಒಂದು ಸಂಸ್ಥೆಗಳನ್ನ ಭೇಟಿ ನೀಡಿದನೆ ನಿಮ್ಮ ಒಂದು ಊರಿನಲ್ಲಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಸಹಕಾರ ಸಂಘಗಳ ಸಂಸ್ಥೆಗಳಿಗೆ ಭೇಟಿ ನೀಡಿ ಬೆಳೆ ಸಾಲದ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ನೀವು ತೆಗೆದುಕೊಂಡಿರುವಂತಹ ಸಾಲವನ್ನು ನೀವು ಸರಿಯಾದ ಸಮಯದಲ್ಲಿ ಮರುಪಾವತಿಸಿದ್ದೇ ಆದಲ್ಲಿ ಅಂತಹ ಸಮಯದಲ್ಲೂ ಕೂಡ ನಿಮಗೆ ಹೆಚ್ಚುವರಿಯಾಗಿ 4% ರಿಯಾಯಿತಿ ಸಿಗುತ್ತದೆ. ಅಂದ್ರೆ ನೀವು ಒಟ್ಟಾರೆ 100 ರೂಪಾಯಿ ಸಾಲವನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಕೇವಲ 3% ಮಾತ್ರ ನೀವು ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ. ಇದು ಯಾವ ಬ್ಯಾಂಕ್ಗಳಲ್ಲಿ ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಮತ್ತು ಗ್ರಾಮೀಣ ಬ್ಯಾಂಕ್ಗಳಲ್ಲಿ. ಅದೇ ರೀತಿ ನೀವೇನಾದರೂ ಬೆಳೆ ಸಾಲವನ್ನು ಸಹಕಾರ ಸಂಘಗಳಲ್ಲಿ ತೆಗೆದುಕೊಂಡಿದ್ದೇ ಆದಲ್ಲಿ ಇವನ್ 1 ರೂಪಾಯಿಯಷ್ಟು ನೀವು ಬಡ್ಡಿಯನ್ನು ಕಟ್ಟುವಂತಹ ಒಂದು ಪರಿಣಾಮವೇ ಇಲ್ಲ. ಬೆಳೆ ಸಾಲದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಹೆಚ್ಚಿನದಾಗಿ ಈ ಬೆಳೆ ಸಾಲದ ಬಗ್ಗೆ ನಿಮಗೆ ಏನು ಮಾಹಿತಿ ಬೇಕಾಗಿದೆ ಅಲ್ಲಿ ನನ್ನ ಮೊಬೈಲ್ ಸಂಖ್ಯೆ ಆದಂತಹ 9108562528 ಸಂಪರ್ಕಿಸಬಹುದಾಗಿದೆ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಸೆನ್ಸೇಷನಲ್ ಸ್ಟಾರ್ ಕೋಮಲ ಅಭಿನಯದ ನಂದಕಿಶೋರ್ ನಿರ್ಮಾಣದ ಅದ್ಭುತ ಹಾಸ್ಯಭರಿತ ಚಿತ್ರ ಉಂಡೇನಾಮ ಇದು April 14 ರಾಜ್ಯಾದ್ಯಂತ ಬಿಡುಗಡೆ. ಉಂಡೇನಾಮ ಇದು ಡಾಕ್ಟರ್ TR ಚಂದ್ರಶೇಖರ್ ಅವರ ಪ್ರಸ್ತುತಿ. ಇದೀಗ ಬೆಳೆಗಳಿಗೆ ಬೇಸಿಗೆ ಕಾಲದಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕೀಟಗಳು ಮತ್ತು ರೋಗಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ದಾವಣಗೆರೆ ICAR ತರಡಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ TG ಅವಿನಾಶ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ICAR ತರಡಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಾದ ಡಾಕ್ಟರ್ TG ಅವಿನಾಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಬೇಸಿಗೆಯಲ್ಲಿ ಕಾಣಿಸಿಕೊಳ್ಳುವಂತಹ ಕೀಟ ಮತ್ತು ರೋಗಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ತಮಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕ ಪರವಾಗಿ ಸ್ವಾಗತ. ಸರ್, ಈಗ ಮುಂಗಾರು ಹಾಗೂ ಹಿಂಗಾರು ಮುಗಿದ ನಂತರ ಬೇಸಿಗೆ ಬರುತ್ತೆ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಮ್ಮ ರೈತರು ಬೆಳೆಗಳಲ್ಲಿ ಸಾಕಷ್ಟು ಕೀಟ ಮತ್ತು ರೋಗ ಬಾಧೆಗಳನ್ನ ಪ್ರತಿ ವರ್ಷ ಕಾಣಲು ನಾವು ನೋಡ್ತಾ ಇರ್ತೀವಿ. ಮುಖ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ ಯಾವ್ಯಾವ ತರ ಕೀಟಗಳು ಮತ್ತು ರೋಗಗಳು ನಮ್ಮ ಬೆಳೆಗಳಲ್ಲಿ ಕಾಡ್ತಾವ ಅಂತ ಹೇಳ್ತೀರಾ ಸರ್? ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಯಾವುದೇ ಒಂದು ಬೆಳೆ ಬಗ್ಗೆ ಹೇಳೋದಕ್ಕಿಂತ ನಾವು ಜನರಲ್ ಆಗಿ ಮಾತಾಡೋದಾದ್ರೆ ಬೇಸಿಗೆಯ ದಿನಗಳಲ್ಲಿ ಪ್ರಮುಖವಾಗಿ ನಮಗೆ ಮೋಸ್ಟ್ ಆಫ್ ದ ಕ್ರಾಪ್ಸ್ ಅಲ್ಲಿ ನಮಗೆ ರಸ ಇರುವಂತಹ ಕೀಟಗಳ ಬಾಧೆ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಅದರ ಜೊತೆಗೆ ನಾವು ರೋಗಗಳ ಬಗ್ಗೆ ಮಾತಾಡೋದಾದ್ರೆ ಈ ಫ್ಯೂಸೇರಿ ಮ್ಯೂಲ್ಟ್ ಅಂತ ಕರಿತೀವಿ, ಸೊರಗು ರೋಗ ಆಗಿರ್ಬೋದು. ಸೊ ಅದ್ರ ಜೊತೆಗೆ ಅನೇಕ ಬೇರೆ ವರ್ಟಿಸಿಲ ಮ್ಯೂಲ್ಟ್ ಆಗಿರ್ಬೋದು ಅಥವಾ ಪೌಡ್ರಿ ಮ್ಯೂಲ್ಡ್ ಅಂತ ಕರಿತೀವಿ. ಈ ರೀತಿಯಾದಂತಹ ಒಂದು ರೋಗಗಳ ಲಕ್ಷಣ ನಮಗೆ ಜಾಸ್ತಿಯಾಗಿ ಕಂಡು ಬರುತ್ತೆ. ಇದು ಎಲ್ಲ ಒಂದು ಬೆಳೆಗಳಲ್ಲಿ ಕಂಡು ಬರತಕ್ಕಂತಹ ರೋಗಗಳು. ನಾನೇನು ರಸ ಇರುವಂತಹ ಹುಳುಗಳು ಅಂತ ಹೇಳಿದೀನಿ. ಸೊ ಇವು ಎಲ್ಲ ಬೆಳೆಗಳಲ್ಲೂ ಕೂಡ ಈ ಒಂದು ಬೇಸಿಗೆಯ ಸಂದರ್ಭದಲ್ಲಿ ನಮಗೆ ಇವುಗಳ ಬಾಧೆ ಹೆಚ್ಚಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ರೈತರು ಸ್ವಲ್ಪ ಮುಂಜಾಗ್ರತಾ ಕ್ರಮವಾಗಿ ಇವುಗಳ ನಿರ್ವಹಣೆಗೆ ಒತ್ತು ಕೊಟ್ಟಿದ್ದೇ ಆದರೆ ಇವುಗಳನ್ನ ಬೇಸಿಗೆಯಲ್ಲಿ ಇವುಗಳಿಂದ ಆಗ್ತಕ್ಕಂತಹ ಹಾನಿಯನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು ಮತ್ತು ಉತ್ತಮವಾದಂತಹ ಆದಾಯವನ್ನು ಗಳಿಸಬಹುದು. ಈ ಕೀಟಗಳಲ್ಲಿ ರಸ ಇರೋ ಕೀಟಗಳು ಹೆಚ್ಚಾಗಿ ಕಾಣಿಸ್ಕೊಡ್ತು ಅಂತಂದ್ರೆ ಏನು ಕಾರಣದಿಂದ ಈ ಕೀಟಗಳ ಬಾಧೆ ಹೆಚ್ಚಾಗಿ ಕಾಣುತ್ತೆ ಅಂತ? ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಪ್ರಶ್ನೆ. ರೈತ ಬಾಂಧವರು ಕೂಡ ಅರ್ಥ ಮಾಡ್ಕೊಬೇಕು ಯಾಕೆ ಈ ಬೇಸಿಗೆಯಲ್ಲಿ ಈ ಒಂದು ರಸ ಇರತಕ್ಕಂತಹ ಕೀಟಗಳ ಪ್ರಮಾಣ ಜಾಸ್ತಿ ಇರುತ್ತೆ ಅಂತ ಹೇಳಿದೆ ಅಂತಂದ್ರೆ, ಸೊ ಈ ಒಂದು ಕೀಟಗಳ ಸಂತಾನೋತ್ಪತ್ತಿ ಪ್ರಮಾಣ ಆಗಿರ್ಬೋದು, ಅದು ಗಿಡಗಳನ್ನು ತಿನ್ನುವಂತಹ ಒಂದು ಹಂತದಲ್ಲಿರ್ಬೋದು. ಸೊ ಇದು ನಮಗೆ ಗಿಡದ ನ್ಯೂಟ್ರಿಯೆಂಟ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಒಂದು ಬೆಳೆ ಆಗಿರ್ಬೋದು, ಯಾವಾಗ ಆ ಪ್ಲಾಂಟ್ ಸ್ಟ್ರೆಸ್ಸಿಗೆ ಒಳಗಾಗುತ್ತೆ ಅಂದರೆ ಅದು ನಮಗೆ ನೀರಿನ ಕೊರತೆಯಿಂದ ಆಗಿರ್ಬೋದು, ಪೋಷಕಾಂಶಗಳ ಕೊರತೆಯಿಂದ ಆಗಿರ್ಬೋದು, ಸೊ ಈ ರೀತಿಯಾದಂತಹ ಒಂದು ಸ್ಟ್ರೆಸ್ಸಿಗೆ ಒಳಗಾದಾಗ ಈ ಒಂದು ಕೀಟಗಳ ಪ್ರಮಾಣ ನಮಗೆ ಜಾಸ್ತಿ ಆಗುತ್ತೆ. ನಾವು ಒಂದು ಎಕ್ಸಾಂಪಲ್ ತಗೊಂಡು ನೋಡೋದಾದರೆ ನುಸಿ ಬಗ್ಗೆ ಅನೇಕ ರೈತರಿಗೆ ಗೊತ್ತಿರುತ್ತೆ. ಸ್ಪೆಷಲಿ ಇವಾಗ ನಮ್ಮ ದಾವಣಗೆರೆ ಮತ್ತು ದುರ್ಗ ಜಿಲ್ಲೆಗಳಲ್ಲಿ ಅಡಿಕೆ ಒಂದು ಪ್ರಮುಖ ಬೆಳೆಯಾಗಿರೋದ್ರಿಂದ ಈ ಒಂದು ಬರ್ತಕ್ಕಂತಹ ಬೇಸಿಗೆಯಲ್ಲಿ ಈ ನುಸಿಯ ಬಾಧೆ ಭಾರಿ ಹೆಚ್ಚಾಗಿರುತ್ತೆ. ಯಾವ್ಯಾವ ತೋಟಗಳು ನಮಗೆ ಯಂಗ್ ಗಾರ್ಡನ್ಸ್ ಅಂತ ಕರಿತೀವಿ, ಈ 4 ವರ್ಷದಲ್ಲಿರ್ತಕ್ಕಂತಹ ಒಂದು ಸಸಿ ತೋಟಗಳಲ್ಲಿ ಈ ಒಂದು ನುಸಿಯ ಬಾಧೆ ಹೆಚ್ಚಾಗಿ ಕಂಡುಬರುತ್ತೆ. ಉದಾಹರಣೆಯಾಗಿ ಹೇಳೋದಾದರೆ ಯಾಕೆ ಕಂಡುಬರುತ್ತೆ ಅಂತಂದರೆ ಪ್ಲಾಂಟಲ್ಲಿ ನಮಗೆ ಈ ಒಂದು ನೀರಿನ ನಿರ್ವಹಣೆಯನ್ನು ನಮ್ಮ ರೈತರು ಬೇಸಿಗೆಯಲ್ಲಿ ಸಮರ್ಪಕವಾಗಿ ಮಾಡೋದಿಲ್ಲ. ಯಾವ ಟೈಮಲ್ಲಿ ಒಂದು ನೀರಿನ ಒಂದು ಕೊರತೆ ಆಗುತ್ತೆ, ಸೊ ಅವಾಗ ಆ ಒಂದು ಗಿಡದ ಶಾರೀರಿಕವಾಗಿ ಬದಲಾವಣೆ ಆಗುತ್ತೆ. ಸೊ ಈ ಬದಲಾವಣೆ ಆದಾಗ ಈ ಬದಲಾವಣೆ ಆದಂತಹ ಗಿಡ ಏನಿರುತ್ತೆ ಅದು ಅತ್ಯಂತ ಒಂದು ಒಂದು ಪ್ರೋಟೀನಿಷಿಯಸ್ ಫುಡ್ ಸಿಕ್ಕಂಗೆ, ಅಂದರೆ ಒಂದು ಉಪಯುಕ್ತವಾದಂಥ ಒಂದು ಆಹಾರ ಸಿಕ್ಕಂಗೆ ಈ ಕೀಟಗಳಿಗೆ. ಸೊ ಅಂತಹ ಸಂದರ್ಭದಲ್ಲಿ ಇವುಗಳ ಒಂದು ತಿನ್ನುವಿಕೆಯೂ ಕೂಡ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಅದ್ರದ್ದೇನು ನಾವು ಲೈಫ್ ಸೈಕಲ್ ಅಂತ ಕರಿತೀವಿ, ಅದರದೊಂದು ಜೀವಿತಾವಧಿ ಏನಿರುತ್ತೆ, ನಮಗೆ ಬೇಸಿಗೆಯಲ್ಲಿ ಮೋಸ್ಟ್ ಆಫ್ ದ ನಮಗೆ ಕೀಟಗಳು ಏನು ಬರ್ತವೆ, ಸೊ ಅವುಗಳ ಜೀವಿತಾವಧಿ ಭಾಳ ಬೇಗ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಹಿಂಗಾಗ್ಬಿಟ್ಟು ಅವುಗಳ ಸಂತಾನೋತ್ಪತ್ತಿ ಭಾಳ ಬೇಗ ಬೇಗ ಪಡಿಸಾಗುತ್ತೆ. ಇನ್ನು ಜನರಲ್ ಆಗಿ ಹೇಳೋದಾದರೆ ನಮಗೆ 10-12 ದಿವಸಕ್ಕೆ ಮುಗಿಯುವಂತಹ ಒಂದು ಒಂದು ಜೀವಿತಾವಧಿ, ಅವು 10 ದಿವಸಕ್ಕೆ ಮುಗಿಯುತ್ತೆ. ಸೊ ಅಷ್ಟರೊಳಗೆ ಅದು ಮೊಟ್ಟೆ ಇಟ್ಟಿರುತ್ತೆ, ಮತ್ತೆ ಅದರಿಂದ ಮರಿಗಳು ಬರ್ತವೆ. ಸೊ ಹಿಂಗಾಗಿ ಸಂತಾನೋತ್ಪತ್ತಿಯ ರೇಟ್ ನಾವು ಏನಂತ ಕರಿತೀವಿ, ಸೊ ಅದು ಇಲ್ಲಿ ಬೇಸಿಗೆಯಲ್ಲಿ ಜಾಸ್ತಿ ಆಗಿರುತ್ತೆ. ಹಂಗಾಗಿ ಬೇಸಿಗೆಯಲ್ಲಿ ಅಸಮರ್ಪಕವಾಗಿ ನಮಗೆ ನೀರಿನ ನಿರ್ವಹಣೆ ಮಾಡದೇ ಇರತಕ್ಕಂಥದ್ದು, ಜೊತೆಗೆ ಪೋಷಕಾಂಶಗಳ ನಿರ್ವಹಣೆ ಕೂಡ ಚೆನ್ನಾಗಿ ಮಾಡದೇ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕೀಟಗಳ ಬಾಧೆ ಮತ್ತು ರೋಗಗಳ ಬಾಧೆನೂ ಕೂಡ ಬೇಸಿಗೆಯಲ್ಲಿ ನಮಗೆ ಹೆಚ್ಚಾಗಿ ಕಂಡುಬರುತ್ತೆ. ಅಂದರೆ ನಮ್ಮ ರೈತ ಬಾಂಧವರು ಸಮರ್ಪಕವಾಗಿ ನೀರಿನ ಬಳಕೆ ಮತ್ತು ಈ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳು ಸಮ ಪ್ರಮಾಣದಲ್ಲಿ ಕೊಟ್ಟು ಒಂದು ಗಿಡಗಳ ಮತ್ತು ಬೆಳೆಗಳ ಆರೋಗ್ಯ ಚೆನ್ನಾಗಿದ್ದು ಒಂದು ರೋಗ ನಿರೋಧಕ ಶಕ್ತಿ ಇರುವಂಥ ಬೆಳೆಗಳಿಗೆ ಇದರ ಬಾಧೆ ಕಡಿಮೆ ಅಂತ ಹೇಳ್ತೀರಾ ಸರ್? ಖಂಡಿತ, ಖಂಡಿತವಾಗೂ ಕೂಡ ಯಾವ ಯಾವ ರೈತರು ಸಮರ್ಪಕವಾಗಿ ಪೋಷಕಾಂಶಗಳನ್ನು ಪೂರೈಸ್ತಾರೆ, ಸಮರ್ಪ ಒಂದು ರೀತಿಯಲ್ಲಿ ನೀರಿನ ನಿರ್ವಹಣೆ ಮಾಡ್ತಾರೆ ಅಂತಹ ತೋಟಗಳಲ್ಲಿ ಖಂಡಿತ ಈ ಒಂದು ರಸ ಇರತಕ್ಕಂತಹ ಹುಳುಗಳ ಬಾಧೆ ಇರ್ಬೋದು, ಜೊತೆಗೆ ರೋಗಗಳಿರ್ಬೋದು, ಇವುಗಳ ಪ್ರಮಾಣ ಖಂಡಿತವಾಗಿಯೂ ಕಡಿಮೆ ಇದ್ದೇ ಇರುತ್ತೆ. ನಿಮ್ಮ ಒಂದು ಈ ಒಂದು ಕಾರ್ಯಕ್ರಮ ಪರವಾಗಿ ನನ್ನೆಲ್ಲ ರೈತ ಬಾಂಧವರು ಕೇಳಿಕೊಳ್ಳೋದೇನೆಂದರೆ ಬೇಸಿಗೆಗೆ ಮುಂಚೆನೇ ಸ್ವಲ್ಪ ಪ್ಲಾನ್ ಮಾಡ್ಕೊಂಬಿಟ್ಟು ನಿಮಗೆ ಕೃಷಿ ಹೊಂಡ ಇದ್ದಿದೆ ಆದರೆ ಸೊ ಕೃಷಿ ಹೊಂಡದಲ್ಲಿ ನೀರಿನ ಒಂದು ಶೇಖರಣೆ ಮಾಡ್ಕೊಳ್ರಿ. ಜೊತೆಗೆ ಸ್ವಲ್ಪ ಈ ಒಂದು ಏನು ಇರಿಗೇಷನ್ ಇಂಟರ್ವಲ್ಸ್ ಅಂತ ಕರಿತೀವಿ, ಅಂದರೆ ನಾವೇನು ನೀರನ್ನು ಆಯಿಸ್ತೀವಿ, ಸೊ ಅದು ಈ ಒಂದು ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು. ನೀವು ಮಳೆಗಾಲದಲ್ಲಿ ಈ ಒಂದು ಇಂಟರ್ವಲ್, ಉದಾಹರಣೆಗೆ ನೀವು 8-10 ದಿವಸ ಅಥವಾ 12 ದಿವಸ ಒಂದು ಟೈಮ್ ನೀರು ಕೊಡ್ತಾ ಇದ್ರೆ ಬೇಸಿಗೆಯಲ್ಲಿ ಅದಕ್ಕಿಂತ ಒಂದು 3-4 ದಿವಸ ಮುಂಚೆಯಾಗಿ ಕೊಡಬೇಕಾಗುತ್ತೆ. ಸೊ ಆ ರೀತಿಯಾಗಿ ಒಂದು ನಿರ್ವಹಣೆ ಮಾಡಿದರೆ ಖಂಡಿತವಾಗ್ಲೂ ಕೂಡ ನಮಗೆ ಈ ಒಂದು ರೋಗ ಮತ್ತು ಕೀಟಗಳಿಂದ ನಾವು ಮುಕ್ತಿಯನ್ನು ಗೊಳ್ಳಬಹುದು ಈ ಒಂದು ಬೇಸಿಗೆಯಲ್ಲಿ. ಅಂದ್ರೆ ಈ ರಸ ಇರುವ ಕೀಟಗಳು ಅಥವಾ ಈ ನುಸಿ ಈ ತೋಟಗಾರಿಕೆ ಬೆಳೆಗಳ ಅಲ್ಲದಲ್ಲೇ ಅಲ್ಪಾವಧಿ ಬೆಳೆಗಳಲ್ಲಿ, ತರಕಾರಿ ಬೆಳೆಗಳಲ್ಲಿ ಹೆಚ್ಚಾಗಿ ಕಾಣುವ ಸಾಧ್ಯತೆನೂ ಇದೆಯಾ ಸರ್? ಖಂಡಿತ, ನಾನು ಉದಾಹರಣೆಯಾಗಿ ಅಡಿಕೆ ಬಗ್ಗೆ ಹೇಳಿದೆ, ಬಟ್ ಇದು ಅಡಿಕೆಗೆ ಅಂತೇಳಲ್ಲ, ಸೊ ಎಲ್ಲ ಒಂದು ಬೆಳೆಗಳಲ್ಲೂ ಕೂಡ ಇದು ಕಂಡು ಬರ್ತಕ್ಕಂತಹ ಒಂದು ಕೀಟ. ಸೊ ಇದನ್ನ ಪಾಲಿಫೇಗಸ್ ಅಂತ ಕರಿತೀವಿ, ಅಂದ್ರೆ ಈ ಒಂದು ಕೀಟ ತನ್ನ ಜೀವನಕ್ಕೋಸ್ಕರ ಅನೇಕ ಒಂದು ಗಿಡಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಸೊ ಅದರಲ್ಲಿ ನಮಗೀಗ ತರಕಾರಿ ಬೆಳೆ ಆಗಿರ್ಬೋದು, ಎಕ್ಸಾಂಪಲ್ ಆಗಿಲ್ಲದ್ರೆ ಟೊಮೊಟೊ, ಮೆಣಸಿನ ಗಿಡ, ಈರುಳ್ಳಿ, ಅಥವಾ ನಮಗೀಗ ತೆಂಗು, ಶೇಂಗಾ, ಮತ್ತೆ ಜೊತೆಗೆ ಅಡಿಕೆ, ಈ ರೀತಿ ಒಂದೇ ಕ್ರಾಪ್ಸ್ ಅಂತಲ್ಲ, ಸೊ ಇದು ಅನೇಕ ಬೆಳೆಗಳ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಎಲ್ಲದರಲ್ಲೂ ಕೂಡ ಇದನ್ನ ಅದು ತಿಂದು ನಾವು ಗಮನಿಸಬಹುದು ಈ ರೀತಿಯಾಗಿ. ಅಂದ್ರೆ ನಾವು ಈ ರೋಗದ ಲಕ್ಷಣಗಳು ತೋಟಗಾರಿಕೆ ಬೆಳೆಗಳು, ತರಕಾರಿ ಬೆಳೆಗಳು, ಈ ಅಲ್ಪಾವಧಿ ಬೆಳೆಗಳು ಎಲ್ಲ ಬೆಳೆಗಳಲ್ಲೂ ನಾವು ಕಾಣಬಹುದು ಅಂತೀರಾ? ಖಂಡಿತ, ಖಂಡಿತ, ಎಲ್ಲದರಲ್ಲೂ ಕೂಡ ನಿಮಗೆ ನಾವೇನು ನಾನು ಈ ಲಕ್ಷಣಗಳನ್ನು ಹೇಳಿದೆ, ಕೆಲವೊಂದು ಲಿಟ್ಲ್ ಡಿಫ್ರೆನ್ಸ್ ಬಿಟ್ಟರೆ ಎಲ್ಲ ಬೆಳೆಗಳಲ್ಲೂ ಕೂಡ ಅದು ಆಲ್ಮೋಸ್ಟ್ ನಾನು ಏನು ಹೇಳಿದೆ, ಸೊ ಇದೇ ರೀತಿಯಾದಂಥ ಒಂದು ಲಕ್ಷಣಗಳನ್ನು ಕಾಣಬಹುದು. ಈ ರೋಗಗಳು ನಮಗೆ ಬರದೇ ಇರಂಗೆ ಬೇರೆ ನಾವು ಏನಾದರೂ ಭೂಮಿಯ ಒಂದು ಫಲವತ್ತತೆ ಹೆಚ್ಚು ಮಾಡಿ, ನೀವೆಲ್ಲ ಹೇಳ್ತಾ ಇರ್ತೀರ ಹಸಿರೆಲೆ ಗೊಬ್ಬರನ ಅಲ್ಲೇ ಮಲ್ಚ್ ಮಾಡಿ ಮತ್ತೆ ಎರೆಹುಳು ಗೊಬ್ಬರ ಕೊಡಿ, ಕಾಂಪೋಸ್ಟ್ ಗೊಬ್ಬರ ಕೊಡಿ ಅಂತ, ಈ ಥರ ಒಂದು ಭೂಮಿಯ ಫಲವತ್ತತೆ ಹೆಚ್ಚು ಮಾಡಿದಾಗ ಮತ್ತೆ ಈ ರೋಗಗಳ ಒಂದು ಇದನ್ನ ಏನಾದರೂ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ, ಕೀಟ ಆಗಿರ್ಬೋದು, ರೋಗ ಆಗಿರ್ಬೋದು, ಎಲ್ಲ ಬೆಳೆಗಳಿಗೂ ಕೂಡ ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ ಅಂತ ಇರುತ್ತೆ. ಅಂದರೆ ಅದಕ್ಕೆ ಶಿಫಾರಸು ಮಾಡಿದ ಒಂದು ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಕೊಡೋದ್ರಿಂದ ಖಂಡಿತವಾಗಲೂ ಕೂಡ ಈ ಒಂದು ರೋಗ ಮತ್ತು ಕೀಟಗಳ ಒಂದು ಸಂತತಿಯನ್ನು ಮತ್ತು ಆವಳಿಯನ್ನು ನಾವು ಗಣನೀಯವಾಗಿ ತಗ್ಗಿಸಬಹುದು. ಅದರಲ್ಲಿ ಎರಡು ಮಾತಿಲ್ಲ. ಅದರ ಜೊತೆಗೆ ನಾವು ಈ ವಾತಾವರಣಕ್ಕೆ ಅನುಸಾರವಾಗಿ ಮುಂಚೆಯಿಂದಲೂ ಕೂಡ ಒತ್ತಿ ಹೇಳ್ತಾ ಇದ್ದೀನಿ, ಸೊ ನೀರಿನ ನಿರ್ವಹಣೆ ಸ್ಪೆಷಲಿ. ಯಾಕೆ ನೀರಿನ ನಿರ್ವಹಣೆ ಮಾಡಬೇಕಪ್ಪ ಅಂತಂದರೆ, ಈ ಒಂದು ನೀರಿನ ನಿರ್ವಹಣೆ ನೀವು ಚೆನ್ನಾಗಿ ಮಾಡಿದರೆ ಟೆಂಪರೇಚರ್, ಈಗ ನಾವೇನು ಶಿಲೀಂಧ್ರ ಅಂತ ಹೆಂಗೆ ಕರಿತೀನಿ ಅಥವಾ ಬ್ಯಾಕ್ಟೀರಿಯಾ ಆಗಿರ್ಬೋದು, ಸೊ ಎಲ್ಲದಕ್ಕೂ ಕೂಡ ಒಂದು ಕಂಜಿನಿಯಲ್ ಎನ್ವೈರನ್ಮೆಂಟ್ ಅಂತ ಬೇಕಾಗುತ್ತೆ. ಅಂದರೆ ಅದಕ್ಕೆ ಬೆಳವಣಿಗೆಗೆ ಪೂರಕವಾಗಿ ಬೇಕಾಗಿರತಕ್ಕಂತಹ ಒಂದು ವಾತಾವರಣ ಬೇಕಾಗಿರುತ್ತೆ. ಸೊ ಈ ಒಂದು ಸಂತಾನ ಅದರ ಹರಡುವಂಥ ಪ್ರಮಾಣ ಈ ಒಂದು ಮಣ್ಣಿನ ಟೆಂಪರೇಚರ್ ಮೇಲೂ ಕೂಡ ಅದು ಅವಲಂಬಿತವಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಈ ಒಂದು ನೀರನ್ನು ಕೊಟ್ಟಾಗ ಅದಕ್ಕೆ ಟೆಂಪರೇಚರ್ ಒಂದು ತಗ್ಗಿ ಅದಕ್ಕೆ ಪೂರಕವಾದಂಥ ವಾತಾವರಣ ಸಿಗೋದಿಲ್ಲ ಒಂದು. ಎರಡನೇದಾಗಿ, ಸೊ ನೀವು ನೀರನ್ನು ಕೊಡದೇ ಇದ್ದರೆ ಪ್ಲಾಂಟ್ ಸ್ಟ್ರೆಸ್ಸಿಗೆ ಒಳಗಾಗೋದಿಲ್ಲ. ಅದು ಯಾವುದೇ ರೀತಿಯಾದಂಥ ಒಂದು ಈ ಒಂದು ಎಬಯೋಟಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಅಂದರೆ ಈ ನೀರಿನಿಂದ ಅದು ಕೊರತೆಗೆ ಒಳಗಾಗೋದಿಲ್ಲ. ಸೊ ಅವಾಗ ಚೆನ್ನಾಗಿ ಬೆಳೆಯುತ್ತೆ. ಚೆನ್ನಾಗಿ ಬೆಳೆದಾಗ ಖಂಡಿತವಾಗಲೂ ಕೂಡ ಈ ಒಂದು ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಇವುಗಳ ಬಾಧೆ ಕಡಿಮೆ ಆಗಿರುತ್ತೆ. ಇತ್ತೀಚೆಗೆ ನಮ್ಮ ರೈತ ಬಾಂಧವರು ಎಲ್ಲ ಬೆಳೆಗಳಲ್ಲಿ ಕೀಟನಾಶಕನ ಹೆಚ್ಚು ಹೆಚ್ಚು ಸಿಂಪಡಣೆ ಮಾಡ್ತಿದ್ದಾರೆ. ತರಕಾರಿ ಬೆಳೆಗಳಾಗಿರ್ಬೋದು, ಅಲ್ಪಾವಧಿ ಬೆಳೆಗಳಾಗಿರ್ಬೋದು, ಈ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಕೂಡ ಅಡಿಕೆ ಮಧ್ಯದಲ್ಲಿ ಸಾಕಷ್ಟು ಹುಲ್ಲಾದ್ರೆ ನಾವು ಕಳೆನಾಶಕನ ಸಿಂಪಡಣೆ ಮಾಡ್ತೇವಪ್ಪ ಅಂತಾರೆ. ಇದು ಎಷ್ಟು ರೀತಿಯಲ್ಲಿ ಅನುಕೂಲ ಮತ್ತು ರೈತರಿಗೆ ಅನಾನುಕೂಲ ಅಂತ ಹೇಳ್ತೀರಾ? ಇಲ್ಲ, ಇದು ಅನೇಕ ಮೂಲಗಳಿಂದ ಇದು ನಮಗೆ ಅನಾನುಕೂಲ ಆಗುತ್ತೆ. ಅದು ಎಷ್ಟೊಂದು ನಮ್ಮ ರೈತ ಬಾಂಧವರಿಗೆ ಅದು ಪ್ರತ್ಯಕ್ಷವಾಗಿ ಗೊತ್ತಾಗೋದಿಲ್ಲ. ಸೊ ನಾವೇನು ಈ ಒಂದು ಪೀಡನಾಶಕಗಳನ್ನು ಯೂಸ್ ಮಾಡ್ತೀವಿ, ಸೊ ಇವುಗಳ ಒಂದು ನಮಗೆ ನಷ್ಟ ಏನಿರುತ್ತೆ ಅದು ಪರೋಕ್ಷವಾಗಿ ಗೊತ್ತಾಗ್ತಿರುತ್ತೆ. ಒಂದು ಉದಾಹರಣೆ ಹೇಳೋದಾದರೆ, ನಾವು ಮಣ್ಣಲ್ಲಿ ಹೆಚ್ಚಾಗಿ ಈ ಒಂದು ಪೀಡನಾಶಕಗಳನ್ನು ಉಪಯೋಗಿಸೋದ್ರಿಂದ ಸೊ ಭೂಮಿಯಲ್ಲಿ ಇರತಕ್ಕಂತಹ ಅನೇಕ ಜೀವಿಗಳಿರ್ತವೆ. ಸೊ ಅವೆಲ್ಲವೂ ಕೂಡ ನಮಗೆ ಉಪಯೋಗಕಾರಿನೇ. ಬಟ್ ಈ ರೀತಿಯಾಗಿ ಎಕ್ಸಸ್ ಆಗಿ ನಾವು ಅನವಶ್ಯಕವಾಗಿ ಅಥವಾ ಬೇರೆ ನಮಗೆ ಕ್ರಮಗಳಲ್ಲದಲೇ ನಾವು ಈ ಒಂದು ಪೀಡನಾಶಕಗಳಿಗೆ ಅಷ್ಟೇ ಅವಲಂಬಿತವಾಗಿದ್ದರೆ, ಸೊ ಈ ಭೂಮಿಯಲ್ಲಿರ್ತಕ್ಕಂಥ ಕೋಟ್ಯಾಂತರ ಜೀವಿಗಳು ನಮ್ಮ ಒಂದು ಬೆಳೆಗಳಿಗೆ ಬೇಕಾಗಿರ್ತಕ್ಕಂತಹ ಒಂದು ಜೀವಿಗಳಿರ್ತವೆ. ಸೊ ಅಂಥವುಗಳ ಮೇಲೆ ದುಷ್ಪರಿಣಾಮ ಬಿಡುತ್ತೆ. ಸೊ ಅವು ಸತ್ತೋದ್ರೆ ಭೂಮಿಲಿ ಇಲ್ದಂಗೆ ಆದರೆ ಭೂಮಿ ಬರಡಾಗುತ್ತೆ, ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ. ಸೊ ಆವಾಗ ನಿಮಗೆ ಈ ಕೆಮಿಕಲ್ ಗೊಬ್ಬರ ಹಾಕ್ದಲೇ ಬೇರೆದ್ರಿಂದ ಬೆಳೆ ಬೆಳೆಯೋದು ಭಾಳ ಕಷ್ಟ ಸಾಧ್ಯವಾದಂತಹ ಒಂದು ಪರಿಸ್ಥಿತಿಯನ್ನು ನಾವು ತಲುಪ್ತೀವಿ. ಸೊ ಹಂಗಾಗಿ ನಾವು ಈ ಮೂಲಕ ಎಲ್ಲ ರೈತ ಬಾಂಧವರಿಗೆ ತಿಳಿಪಡಿಸುವುದೇನೆಂದರೆ, ಸೊ ಇದು ಬರೇ ನಮಗೆ ಕೀಟನಾಶಕ ಉಪಯೋಗಿಸಬಾರದು ಅಂತಲ್ಲ, ಸೊ ಅವಶ್ಯಕತೆ ತಕ್ಕನಾಗಿ ನೀಡ್ ಬೇಸ್ಡ್ ಅಪ್ಲಿಕೇಶನ್ ಆಫ್ ಪೆಸ್ಟಿಸೈಡ್ಸ್ ಅಂತ ಕರಿತೀವಿ. ಅಂದರೆ ಅವಶ್ಯಕತೆಗೆ ಅನುಗುಣವಾಗಿ ಈ ಒಂದು ಪೀಡನಾಶಕಗಳನ್ನು ಉಪಯೋಗಿಸೋದ್ರಿಂದ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗೋದನ್ನು ನಾವು ಕಡಿಮೆ ಮಾಡಬಹುದು. ಎಕ್ಸಸ್ ಆಗಿ ಬರೇ ಅದ್ರ ಮೇಲಿಂದಲೇ ಅವಲಂಬಿತವಾಗಿ ನೀವು ಮುಂಚೆ ಈಗ ಹೇಳಿರಂದೆ, ಈಗ ನಮ್ಮ ಬೆಳೆಗಾರರು ಒಂದು ಉದಾಹರಣೆ ಹೇಳಿದ್ರೆ ಅಡಿಕೆಯಲ್ಲಿ ಸ್ವಲ್ಪ ಹುಲ್ಲು ಕಂಡ್ರೆ ಸಾಕು, ಸೊ ಅದನ್ನು ನಾವು ನೆಕ್ಸ್ಟ್ ದಿವಸನೇ ಹೋಗಿ ನಮಗೆ ಅನೇಕ ನಮಗೆ ಕಳೆನಾಶಕಗಳಿದ್ದಾವೆ, ಅದು ರೌಂಡ್ ಅಪ್ ಆಗಿರ್ಬೋದು, 2-4 ಆಗಿರ್ಬೋದು. ಸೊ ಇಂಥವುಗಳನ್ನು ರಿಪೀಟೆಡ್ ಆಗಿ ಉಪಯೋಗಿಸೋದ್ರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ ಒಂದು ಭಾಗ. ಎರಡನೇದಾಗಿ, ಈ ನಾವೇನು ಭೂಮಿಗೆ ನಾವು ಈ ಒಂದು ಕೀಟನಾಶಕಗಳನ್ನು ಸೇರಿಸ್ತೀವಿ, ಸೊ ಇಂಡೈರೆಕ್ಟ್ ಆಗಿ ಇದು ನಮ್ಮ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮವನ್ನು ಬೀರುತ್ತೆ. ಅದು ನಾವು ತಿಂತಕ್ಕಂತಹ ಆಹಾರದ ಮೂಲಕ ಆಗಿರ್ಬೋದು ಅಥವಾ ಭೂಮಿಯಲ್ಲಿ ಇರ್ತಕ್ಕಂಥ ಈಗ ಅನೇಕ ಜಲಚರ ಜೀವಿಗಳಿದ್ದಾವೆ. ಈಗ ನಾವು ಈಗ ನೀರಿನಲ್ಲಿರ್ತಕ್ಕಂಥ ನಮಗೆ ಫಿಶ್ ಎಕ್ಸಾಂಪಲ್ ತಗೊಂಡ್ರೆ ಮೀನೇ ಇರ್ಬೋದು. ಸೊ ಈ ರೀತಿಯಾದಂಥ ಕಂಟಾಮಿನೇಟೆಡ್ ವಾಟರ್ ಅಂದರೆ ಈ ಒಂದು ಕೆಮಿಕಲ್ನೇ ಮಿಕ್ಸ್ ಆಗಿರ್ತಕ್ಕಂತಹ ನೀರಿನಲ್ಲಿ ಏನಾದರೂ ಈ ಒಂದು ವಾಟರ್ ಬಾಡೀಸು ಈ ಒಂದು ಜಲಚರ ಇರತಕ್ಕಂತಹ ಸೇರಿದರೆ, ಸೊ ಅದು ಆ ಮೀನನ್ನು ಅದನ್ನು ತಿನ್ನುತ್ತೆ, ಅದಕ್ಕೆ ಮೀನಿನ ಬಾಡಿಗೆ ಎಂಟ್ರಿ ಆಗುತ್ತೆ, ಮೀನಿನಿಂದ ನಮ್ಮ ಬಾಡಿಗೆ ಎಂಟ್ರಿ ಆಗುತ್ತೆ. ಈ ರೀತಿಯಾಗಿ ಪರೋಕ್ಷವಾಗಿ ನಮಗೆ ಅನೇಕ ಅನಾನುಕೂಲ ಆಗ್ತದವೆ. ಸೊ ಹಂಗಾಗಿ ಎಲ್ಲರೂ ಕೂಡ ಒಂದು ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆಗೆ ಒತ್ತು ಕೊಡಬೇಕು. ಒತ್ತು ಕೊಡೋದ್ರಿಂದ ಈ ಒಂದು ಮುಂದೆ ಆಗ್ತಕ್ಕಂಥ ದುಷ್ಪರಿಣಾಮವನ್ನು ನಾವು ಗಣನೀಯವಾಗಿ ಕಡಿಮೆ ಮಾಡಬಹುದು. ಕೀಟ ಮತ್ತು ಕೀಟನಾಶಕಗಳಿಂದ ಇಷ್ಟೊಂದೆಲ್ಲ ದುಷ್ಪರಿಣಾಮಗಳು ಹೇಳಿದ್ರಿ ಸರ್. ಈಗ ಹೆಚ್ಚೆಚ್ಚು ಇತ್ತೀಚೆಗೆ ನೀವು ವಿಜ್ಞಾನಿಗಳೆಲ್ಲ ಸಾಕಷ್ಟು ಹೇಳ್ತಿರ್ತಾರೆ, ಸರ್ಕಾರಗಳು ಹೆಚ್ಚು ಒತ್ತು ಕೊಡ್ತಾ ಇದೆ ಈ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಈ ಥರ ಒಂದು ಕೃಷಿನ ಅಳವಡಿಸಬೇಕು ರೈತರು ಆದಷ್ಟು, ಅವಾಗ ಒಂದು ಕೃಷಿ ಲಾಭದಾಯಕ ಆಗುತ್ತೆ ಅಂತ ಹೇಳ್ತೀರಾ. ಇತ್ತೀಚೆಗೆ ಅದರ ಅನಿವಾರ್ಯತೆ ಇದೆ ಅಂತೀರಾ ಸರ್? ಈಗಿನ ಪರಿಸ್ಥಿತಿಗೆ ನಾವು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಅಂತ ಏನು ಕರಿತೀವಿ, ಮತ್ತು ಜೀರೋ ಬಜೆಟ್ ನ್ಯಾಷನಲ್ ಫಾರ್ಮಿಂಗ್ ಅಂತ ಕರಿತೀವಿ. ಸೊ ಇಂಥವಕ್ಕೆ ನಾವು ಒತ್ತು ಕೊಟ್ಟು ಇವಾಗಿಂದಲೇ ನಾವು ಅದಕ್ಕೆ ನಾವು ರೆಡಿಯಾಗಿದ್ದರೆ, ಸೊ ಮುಂದೆ ಆಗ್ತಕ್ಕಂತಹ ಒಂದು ದುಷ್ಪರಿಣಾಮಗಳನ್ನು ಕಡಿಮೆ ಮಾಡ್ಬೋದು. ಇನ್ನೊಂದು ಒಂದು ಸೂಕ್ಷ್ಮ ವಿಚಾರ ಏನಪ್ಪ ಅಂತಂದರೆ, ನಾವು ಒಮ್ಮೆಲೆ ನಾವು ಇಂಥವಕ್ಕೆ ಶಿಫ್ಟ್ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಅದು ಎಲ್ಲರಿಗೂ ತಿಳಿದಿರುವಂಥದ್ದು. ಸೊ ಹಂಗಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಇವುಗಳ ಕಡೆ ನಾವು ಮುಖ ಮಾಡಿದರೆ ಖಂಡಿತವಾಗಿ ಕೂಡ ಅದು ನಮಗೆ ಸಹಕಾರಿಯಾಗುತ್ತೆ. ಸರ್, ನಮ್ಮ ರೈತ ಬಾಂಧವರು ಈ ಬೇಸಿಗೆಯಲ್ಲಿ ಕಾಣಿಸಿಕೊಳ್ಳುವಂಥ ಈ ಕೀಟ ಮತ್ತು ರೋಗಗಳ ಬಗ್ಗೆ ಇನ್ನೂ ಹೆಚ್ಚೇನಾದ ಸಂದೇಹ ಇದ್ದರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಖಂಡಿತ, ನಾವು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ತಾವು ಬಂದು ಭೇಟಿ ಮಾಡ್ಬೋದು. ಜೊತೆಗೆ ನಿಮಗೇನಾದರೂ ಅನುಮಾನಗಳಿದ್ರೆ ಅಥವಾ ಯಾವುದಾದ್ರೂ ಒಂದು ಕೀಟ ಮತ್ತು ರೋಗಗಳ ಬಗ್ಗೆ ನಿಮಗೇನಾದರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ಖಂಡಿತ ನಮ್ಮ ನಂಬರ್ ಇರುತ್ತೆ. ಸೊ ನನ್ನ ನಂಬರ್ ಮುಖಾಂತರ ಕೂಡ ಕಾಂಟ್ಯಾಕ್ಟ್ ಮಾಡಿ ತಾವು ಪರಿಚಯ ಮಾಡ್ಕೊಬೋದು. ಈ ಒಂದು ನಾವು ಬೇಸಿಗೆಯಲ್ಲಿ ನಿರ್ವಹಣೆ ಬಗ್ಗೆ ಇನ್ನೊಮ್ಮೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ನೀವು ಉತ್ತಮ ರೀತಿಯಲ್ಲಿ ಬೇಸಿಗೆಯಲ್ಲಿ ನೀರಿನ ನಿರ್ವಹಣೆ ಮಾಡಿದರೆ ಸೊ ಅದು ಯಾವುದೇ ಬೆಳೆ ಇರ್ಬೋದು, ಸೊ ಈ ಒಂದು ಕೀಟ ಮತ್ತು ರೋಗಗಳ ಪ್ರಮಾಣ ಕಡಿಮೆ ಆಗಿರುತ್ತೆ. ಒಂದು ಎರಡನೇದಾಗಿ ಪೋಷಕಾಂಶಗಳನ್ನು ಉತ್ತಮ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಈ ಒಂದು ಕೀಟ ಮತ್ತು ರೋಗಗಳ ಬಾಧೆ ಅದು ಪರೋಕ್ಷವಾಗಿ ನೀವು ನೀರು ಮತ್ತು ಗೊಬ್ಬರಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಅದರ ಜೊತೆಗೆ ನೀವು ಆದಷ್ಟು ತರಕಾರಿ ಬೆಳೆಗಳಲ್ಲಿ ಕ್ಲೀನ್ನೆಸ್ ಅನ್ನ ಮೇಂಟೈನ್ ಮಾಡಬೇಕು. ಅಂದರೆ ಯಾವುದೇ ರೀತಿಯಾದಂಥ ಈ ಒಂದು ರೆಸಿಡ್ಯೂ, ಒಂದು ಕ್ರಾಪ್ ರೆಸಿಡ್ಯೂ, ಹಳೆ ಬೆಳೆದೇನಿರುತ್ತೆ, ಇವು ಲಾಸ್ಟ್ ಸೀಸನಲ್ಲಿ ಏನು ಬೆಳೆ ಬೆಳೆದಿರ್ತೀರಾ ಸೊ ಅದ್ರ ಭಾಗ ಏನಾದರೂ ಇದ್ರೆ, ಅದರ ಶೇಷಗಳೇನಾದರೂ ಇದ್ರೆ ಪ್ಲಾಂಟ್ ರೆಸಿಡ್ಯೂ ಅಂತ ಕರಿತೀವಿ. ಸೊ ಅವನ್ನ ಕ್ಲೀನ್ ಮಾಡ್ಕೊಂಡು ಸ್ವಚ್ಛವಾಗಿ ನಾವು ಈ ಒಂದು ತರಕಾರಿ ಗಿಡಗಳನ್ನ ಸ್ಪೆಷಲಿ ತರಕಾರಿ ಮಾಡ್ತಕ್ಕಂಥವರಿಗೆ ಸ್ಯಾನಿಟೈಸೇಷನ್ ನೀವು ಮಾಡ್ಕೊಂಡ್ರೆ ಖಂಡಿತ ಈ ಒಂದು ರೋಗ ಮತ್ತು ಕೀಟಗಳ ಹಾವಳಿಯನ್ನು ನಾವು ಕಡಿಮೆ ಮಾಡಬಹುದು. ನಿಮ್ಮ ಫೋನ್ ನಂಬರ್ ಹೇಳಿ ಸರ್. ಸೊ ನಮ್ಮ ಮೊಬೈಲ್ ಸಂಖ್ಯೆ 9886022023. ಸೊ ಈ ನಂಬರ್ಗೆ ತಮಗೇನಾದರೂ ಅನುಮಾನಗಳಿದ್ರೆ ರೋಗ ಮತ್ತು ಕೀಟಗಳಿಗೆ ಸಂಬಂಧಪಟ್ಟಂತೆ ಇದ್ರೆ ಈ ನಂಬರ್ ಜೊತೆ ನೀವು ಶೇರ್ ಮಾಡ್ಕೊಬೋದು. ಖಂಡಿತ ತಮಗೆ ಉತ್ತರಿಸಲು ನಾನು ಆಶಿಸ್ತೇನೆ. ರೈತ ಬಾಂಧವರೇ, ಟಿಜಿ ಅವಿನಾಶ್ ಸರ್ ಅವ್ರನ್ನ ಸಂಪರ್ಕ ಮಾಡಬೇಕಂದ್ರೆ ಅವರ ಮೊಬೈಲ್ ಸಂಖ್ಯೆ 9886022023. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ಈ ಬೆಳೆಗಳಲ್ಲಿ ಬೇಸಿಗೆ ಕಾಲದಲ್ಲಿ ಕಾಣಿಸಿಕೊಳ್ಳುವಂಥ ಕೀಟ ಮತ್ತು ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ನಮ್ಮ ರೈತ ಬಂಧು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಂಧು ಅವರು ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಬೆಳೆಗಳಿಗೆ ಬೇಸಿಗೆ ಕಾಲದಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕೀಟಗಳು ಮತ್ತು ರೋಗಗಳು ಹಾಗೂ ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ ಟಿಜಿ ಅವಿನಾಶ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ? ನನ್ನಿಂದ ಹೇಳು ಹೇಳು. ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700001 0001 0142 4242. ಇರು ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700001 4242. ಅಷ್ಟೇ ಸುಲಭ. ಕೇಳುವರೆ, ಇದೀಗ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕೇಳಿ ಒಂದು ಜನಪದ ಗೀತೆ. ಮಲ್ಲೈನ ಮರ್ದಿ ಮಲ್ಲುಗಮ್ಮ, ಮಲ್ಲೈನ ಮರ್ದಿ ಮಲ್ಲುಗಮ್ಮ, ಮಲ್ಲಯ್ಯನ ಮರ್ದಿ ಮಲ್ಗಮ್ಮ, ನೀರುವುದು ಕಲ್ಲು ಮಳಿಗೆ ಕೈಲಾಸ, ಕೊಲನ್ನ ಕೊಲೆ ಕಲ್ಲು ಮಳಿಗೆ ಕೈಲಾಸ, ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೊಲೆ, ಕೊಲನ್ನ ಕೊಲೆ ಕೋಲು ಕೊಲನ್ನ ಕೋಲು ಕೊಲೆ. ಮಲ್ಲಯ್ಯ ಶಿವನೇ ನೀವೆಲ್ಲಿ ಬೀಡಿಕೆ ಬಿಟ್ರಿ ಮಲ್ಲಿಗೆ ಬೆಳೆಯೋ ಮತಿ ಘಟ್ಟ ಮಲ್ಲಿಗೆ ಬೆಳೆಯೋ ಮತಿಗಟ್ಟು ರಾ ಮುಂದೆ ಬೈಲಾಗೆ ಬಿಟ್ರು ಪರಸೆಯ ಕೊಲಣ್ಣ ಕೊಲೆ ಬೈಲಾಗೆ ಬಿಟ್ರು ಪರಸೆಯ ಕೊಲಣ್ಣ ಕೊಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೊಲಣ್ಣ ಕೊಲೆ ಕೋಲು ಕೊಲಣ್ಣ ಕೋಲು ಕೋಲೆ ಗೆಜ್ಜೆ ಒಕ್ಕಾಲ ಕಿರು ಗೆಜ್ಜೆ ಚೊಕ್ಕ ಬೆಳ್ಳಿಲಿ ಮಕ್ಕುರಂಬ ಚೊಕ್ಕ ಬೆಳ್ಳಿಲಿ ಮಕ್ಕುರಂ ಹಾಕಿದ ಕುದುರೆ ಪಕ್ಕ ಮನೋಮಿ ಪೌಜಿಗೆ ಕೊಲಣ್ಣ ಕೊಲೆ ಹೊಕ್ಕ ಮನೋಮಿ ಪೌಜಿಗೆ ಕೊಲಣ್ಣ ಕೊಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೊಲಣ್ಣ ಕೊಲೆ ಕೋಲು ಕೊಲಣ್ಣ ಕೋಲು ಕೋಲೆ ಸುಂದರವಾಗಿ ಅಂಗುಳತ ಕೈದಾವೆ ಜಾಣ ತನೇಕೆ ಹೊರಡಾನೆ ಕೊಲಣ್ಣ ಕೊಲೆ ಜಾಣ ತನೇಕೆ ಹೊರಡಾನೆ ಜಾಣ ತನೇಕೆ ಹೊರಡಾನೆಳೋ ನಿನ್ನ ಡೋಣು ಲಲಿಸಿ ಕರೆದಾವೆ ಕೊಲಣ್ಣ ಕೊಲೆ ಡೋಣು ಲಲಿಸಿ ಕರೆದಾವೆ ಕೊಲಣ್ಣ ಕೊಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೊಲಣ್ಣ ಕೊಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಜನಪದ ಗೀತೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆಗಳು. ಕಡಲೆಕಾಳು ಪ್ರತಿ ಕ್ವಿಂಟಲ್